ಮಾನ್ಯ ಪ್ರಧಾನಮಂತ್ರಿಯವರದು, ಅದನ್ನು ಯಶಸ್ವಿಯಾಗಿ ಕೃಷಿ ಭೂಮಿಯಲ್ಲಿ ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳ್ತೇವೆ, ಎಲ್ಲಿ ಕೂಡ ಲ್ಯಾಬ್ನಲ್ಲಿರಬಾರ್ದು ಅದು ಲ್ಯಾಂಡ್ಗೆ ಬರಬೇಕು ಅಂತ, ಅದನ್ನು ಯಶಸ್ವಿಯಾಗಿ ನೀವು ಕೃಷಿ ಭೂಮಿಯಲ್ಲಿ ಮಾಡಿ ಮಾದರಿ ಕೃಷಿಕರಾಗಿದ್ದೀರಿ. ನಿಮ್ಮ ಹಾಗೆ ಇತರರು ಕೂಡ ಈ ರೀತಿ ಒಂದು ಸಾವಯವ ಕರಿಬೇವು ಕೃಷಿಯತ್ತ ಒಲವು ತೋರಲಿ, ಮತ್ತೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಉದ್ಯೋಗದಲ್ಲಿದ್ದವರು ಕೂಡ ಕೃಷಿ ಭೂಮಿಗೆ ಮರಳಿದ್ರೆ ಏನು ಲಾಭ ಮತ್ತು ಯಾವ ರೀತಿ ಆರೋಗ್ಯ ಸುಧಾರಣೆ ಮತ್ತೆ ಹಣ ಕೈಯಲ್ಲಿ ಗಳಿಸಬಹುದು ಅನ್ನೋದನ್ನ ಕೂಡ ನೀವು ತೋರಿಸಿಕೊಟ್ಟಿದ್ದೀರಿ. ಇನಾಮದಾರ್ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳಿ ನದಿಸಿನೂರಿನ ಹನುಮಂತರಾವ್ ಜಮದಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳೋಣ. ಪತಿಯ ಸೇವೆ ಮಾಡಿ ದುಡಿದಾಳ ಪತಿವರ್ತ ಬಾಯಿ, ಭಾರತೀಯ ಸೋಳಾನೆ ಕೊರತೆಯಿಲ್ಲ ಸುರುತಿ ರೂಪಾಯಿ. ತ್ರಿತಾಳನ ಇದ್ದಿದ್ದಿಲ್ಲ ತ್ರಿಲೋಕದ ಅಜಿನ ಸಮಾನ, ತ್ರಿಮೂರ್ತಿಯ ಕೂಸ್ ಮಾಡಿಸಲ ಕೂಸುವ ತಾಯಿ, ನೋಡಿ ತತ್ತಿಸಬಹುದು ದೇವತ್ರ ಅಲ್ಲ ಮಾಡಿ ತಾಯಿ ತಾಯಿ. ಗಂಡಗರ ತೀವ್ರ ಕೇಳಿ ಗಂಡನ ಅಗ್ನ ಮೀರಿದಿಲ್ಲ, ಗಂಡನ ಹೊರತ ಅನ್ಯ ದೇವರ ಇಲ್ಲ ತಿಳದಾಳ, ಗಂಡನ ಗುರು ಅಂದು ಗಂಡನ ಪಾದ ನಿತ್ಯ ತೊಳದಾಳ, ಗಂಡನ ತೀರ್ಥ ಕುಡಿದು ಏಸೋ ದಿನ ಕಾಲ ಕಾಲ. ಗಂಡನಿಂದ ಸಂಭ್ರಮಾಯಿತು ಕಂಡಳಪ್ಪ ಸವಿಸಮು ಗಂಡನ ಆಧಾರದಿಂದ ಹಸಿರ ಝಂಡ ಹಚ್ಚಿ ಬೆಳೆದ, ಕಂಡು ಕರ್ಮದ ಮಟ್ಟಿ ಪಾಪ ಪಾದ ಇಟ್ಟು ತುಳಿದ. ಅನಿಸಾತ್ರಿ ಋಷಿ ತಮ್ಮ ಆಶ್ರಮದಾಗ ಇರುತ್ತೀರಪ್ಪ, ಈಶ್ವರ ಭಾವದ ಮತ್ತಿ ಸಮಿನರ್ಘಂತ ಪುಣ್ಯ ಘಳಸಾಳ, ಸಾರ್ವಭೌಮದಾಗ ತನ್ನ ಕೀರ್ತಿ ಸಾರ್ಯಾಳ, ಪತಿ ಪಾದ ತೊಳೆದು ಪಾದ ಭಸ್ಮ ಮೈಗೆ ಧರಿಸಾಳ. ಅನಿಸ ಮಗಳು ಅನಲಯ್ಯ ಹರಣದಾಗ ತಪಕೊಂತೀಳು, ಆರಣ ಕಧಂಕಿ ಹಂಚಿತ ಮಹಾತ್ಮ ತೋರ್ಸ, ಗಂಡನ ತೀರ್ಥ ಚಲ್ಲಿ ಮಗಳು ಗುಡಿಸಿ ಅಗ್ನಿ ಆರ್ಸ. ಗಂಡನ ತೀರ್ಥ ಚಲ್ಲಿ ಮಗಳು ಗುಡಿಸಿ ಅಗ್ನಿ ಆರ್ಸ. ಮೈಮಾ ನೋಡಿದ ಸೋಯಮ ತಗೊಂಡ ಸಂಗಮ, ಸ್ವರ್ಗ ಭಾದ ಚಾಲ ಸ್ವರ್ಗ ಭಾದ ಚಾಲ, ಶಿವ ಬ್ರಹ್ಮ ವಿಷ್ಣು ನದರ ಚಾಲ. ಕೋಟಿ ದೇವತ್ರ ಸಭೆ ನೆರೆದ ಹೋಗಿದ ನಾರಾದ ತಂಬೂರಿ ಕಾಯಿ ಬರದ ಗಾನ ಮಾಡು ರಸಿಕ, ಗಾನ ಮಾಡು ರಸಿಕ, ಗಂಧರ್ವ ಗಣ್ಯಕರ ವಸಿಕ, ಆದಿಶಕ್ತಿ ಪಾರ್ವತಿಯ ಬ್ರಹ್ಮನ ಸತಿಯ ಸರಸ್ವತಿಯ ಲಕ್ಷ್ಮೀ ತಗದಾಳು ಇತ್ತಿ ಆ ಮೂರು ಮಲ್ದಿ ಭಿಕ್ತರಾಗಿ ಹಾದ್ರಸದ ಮುರುಗ ಮನಗ ಮಾತಾಡ್ತಾಳ ಸರಸ್ವತಿಯ ಲಕ್ಷ್ಮೀ ಕರದ ಮಾತ ಕೇಳ ಪಾರ್ವತಿಯ ಒಂದು ಮನಸ ಮೂಡ ಮರ್ತಲುಗದ ಪತಿವರತ ಅನುಸೈ ಹಳ ಅಂತ ಸತ್ತಲುಗದ ಬಂದು ನಿಂತು ಕೂಗಿದ ಕೇಳಿ ಹತ್ತು ದೌರಿಯ ಹೃದಯದಾಗ ಬಿಡಬಾರದ ಬಿಡದ